ಅವಳಿಗೆ ನೀಡಿವ ನಾ ಹೋಗಲು ಮಾತಾಡಲು ಈ ನಾಚಿಗೆ ಅಂಜಿಗೆ ಮುಂದಿದೆ ಅವಳಿಗೆ ನೀಡಿವ ಇದು ಓದುವಲ್ಲ ಬರೆದು ನನ್ನ ನಿನ್ನ ಮಗದ ಮನೆಗೆ ತಂದು ನೀ ಕಂಗಣ ಬಾಗಿಲ ಬಾತೆರೆಯುವೆ ಬಂದು ನೀ ಸೇರಿಕೋ ಮೇಘವೇ ಮೇಘವೇ ವಂದನೆ ಸಂಧಾನದ ಪಾತ್ರಕ್ಕೆ ವಂದನೆ ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ ನಾನು ನೀನು ಇಲ್ಲ ನಮ್ಮಲ್ಲಿ ಒಂದೇ ಜೀವ ಜೋಡಿ ಒಡಲಲಿ ಕಂಗಣ ಬಾಗಿ